बिजली से घायल व्यक्ति को तत्काल प्राथमिक चिकित्सा देने से उसकी जान बच सकती है। प्राथमिक उपचार देते हुए एम्बुलेंस बुलाएं और पीड़ित को अस्पताल पहुंचाएं। तैयारी में ही समझदारी। एनडीएमए एवं आईआईपीएचजी द्वारा जनहित में जारी। बिजली गिरने से गंभीर चोट या मौत भी हो सकती है। अगर आप बिजली गिरने से आहत किसी व्यक्ति को देखें तो तुरंत एम्बुलेंस बुलाएं। बिजली पीड़ित को छूना सुरक्षित है। मानव शरीर बिजली संग्रह नहीं करता। डॉक्टर या एम्बुलेंस के पहुंचने तक प्राथमिक उपचार देने से पीड़ित की जान बच सकती है। यदि आप पर भी बिजली गिरने का खतरा है तो उसके टलने तक इंतजार करें या संभव हो तो पीड़ित को सुरक्षित स्थान पर ले जाएं। अगर पीड़ित बेसुध हो तो दिल का दौरा हुआ हो सकता है, श्वास और नाड़ी की जांच करें और तुरंत CPR दें और देते रहें जब तक मदद न पहुंचे। अगर पीड़ित जागृत पर स्तंभित है तो उन्हें धड़ और पैर से सर नीचे रहे ऐसे लेटाएं। CPR और प्राथमिक चिकित्सा सीखना आपातकालीन स्थिति के दौरान उपयोगी हो सकता है। तैयारी में ही समझदारी। NDMA एवं IIPHG द्वारा जनहित में जारी। ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-120-4049 ಕರೆ ಮಾಡಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಬಬಲೇಶ್ವರ ತಾಲೂಕು ದೇವಾಪುರದ ಹನುಮಂತಪ್ಪ ಈರಪ್ಪ ಸಿದ್ದರೆಡ್ಡಿ ಅವರ ತೋಟದೊಳಗೆ ಇದ್ದೀವಿ. ಹನುಮಂತಪ್ಪ ಅವರು ಕಳೆದ 4 ದಶಕಗಳಿಂದ, ಸುಮಾರು 40 ವರ್ಷಗಳಿಂದ ಅವರು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಅನೇಕ ಪ್ರಯೋಗಗಳನ್ನು ಕೂಡ ಅವರು ಮಾಡಿದ್ದಾರೆ. ಮಣ್ಣಿನ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಇರುವಂತಹವರು, ಯಾವ ರೀತಿ ಅವರು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಮತ್ತು ಸುಧಾರಣೆ ಮಾಡಿದ್ದಾರೆ, ಅಲ್ಲದೆ ನೀರಾವರಿಯನ್ನ ಯಾವ ರೀತಿ ಇತ್ತೀಚಿನ ದಿವಸದೊಳಗೆ ಬಳಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅವರಿಂದ ನಾವು ಅನುಭವ ಮಾಡಿಕೊಳ್ಳೋಣ. ಹನುಮಂತಪ್ಪರೇ, ತಮಗೆ ನಮಸ್ಕಾರ. ನಮಸ್ಕಾರ ಸರ್. ಈಗ ತಮ್ಮ ಜಮೀನು ಎಷ್ಟದ? ನಂದ 60 ಎಕರೆ ಇದೆ ಸರ್. 4 ಮಂದಿ ನಾವು ಅಣ್ಣತಮ್ಮರು, ಮನುಷ್ಯಾಗ 15-15 ಎಕರೆ ವ್ಯವಸಾಯ ಮಾಡ್ತೀವಿ. ಎಲ್ಲರೂ ರೈತರಾದೀವಿ. ನಮ್ಮ ಪರಿಸ್ಥಿತಿ ಮೊದಲು ಬಹಳ ಬಹಳ ಕುಂಠಿತಿತ್ತು. ಈಗ ನಮ್ಮ ಒಂದು ಸಂಸ್ಥೆ ರೆಡ್ಡಿ ಸಂಸ್ಥಾದಿಂದ ಈ ನಮ್ಮ ಶುಗರ್ ಫ್ಯಾಕ್ಟರಿ ಕಟ್ಟಿದ ಬಳಿಕ ಇಡೀ ನಮ್ಮ ಈ ಬಬಲೇಶ್ವರ ತಾಲೂಕನ ಇವತ್ತೊಂದು ಒಳ್ಳೆ ಸಂದರ್ಶನ ಬಂದಂಗೆ ಫ್ಯಾಕ್ಟ್ರಿದಿಂದ ನಾವು ಭಾಳ ಚಲೋ ಆಗೈತಿ. ಈ ಕಬ್ಬಿನ ಬದ್ದಲ ಕೆಲವು ಮಂದಿ 3 ವರ್ಷಕ್ಕೆ ತೆಗಿತಾರ, 2 ವರ್ಷಕ್ಕೆ ತೆಗಿತಾರ, ಅದನ್ನು ತೆಗಿಬಾರ್ದು ಯಾರು ರೈತರು. ಹ್ಯಾಂಗ ಬಳಸಬೇಕಂದ್ರೆ ಭೂಮಿಯಲ್ಲಿ ಇರುವಂತ ಜೀವ ಕೋಶ ಈ ಶರೀರ ಅನ್ನುವಂಥದ್ದು ಹೆಂಗೈತಿ, ಅಲ್ಲಿ ಭೂಮಿಯಲ್ಲಿ ಒಂದು ಜೀವಾತ್ಮ ಐತಿ, ಆ ಜೀವಾತ್ಮ ಕಾಪಾಡಬೇಕಾದ್ರೆ ಯಾರು ಒಟ್ಟ ಭೂಮಿಯಲ್ಲಿ ಇರುವಂತ ರೌದಿ ಆಗಲಿ ಒಂದು ಕಸ ಕಡ್ಡಿ ಆಗಲಿ ಸುಡಬಾರ್ದು. ಒಟ್ಟ ಆ ಭೂಮಿಯಲ್ಲಿ ಇರುವಂತ ಕಸ ನೀವು ಬದಿಗೆ ಹೋದ್ ಹೋಗುತ್ತಿರಲಿಲ್ಲ, ಆ ಬದಿನಲ್ಲಿ ಕಸ ಒಗೆದ್ರಲ್ಲ ಅದನ್ನ ಕೆತ್ತಿ ನೋಡ್ರಿ, ಅಲ್ಲಿ ಎಷ್ಟು ತಯಾರಾಗಿರ್ತೈತಿ ಅಂತ ಭೂಮಿ ಅನ್ನಂಥದ್ದು, ಅದು ಅಗದಿ ಫಲವತ್ತಾದಂತ ಮಣ್ಣು ಇರ್ತೈತಿ ಅಲ್ಲಿ. ಹಂಗ ಭೂಮಿಯಲ್ಲಿ ಏನರ ಬಿಟ್ಟಿವ ಅಂದ್ರ ಅದಕ್ಕೆ ಚಲೋ, ಅದೇನ ಕೆಡುವಂತ ವಸ್ತು ಅಲ್ಲ, ಚಲೋನ ಕೊಡ್ತೈತಿ ಅದು. ಅದಕ್ಕಾಗಿ ಯಾರು ದಯವಿಟ್ಟು ರೈತರು ಒಟ್ಟ ಸುಡಬ್ಯಾಡ್ರಿ, ಪೌಡರ್ ಮಾಡಿಸ್ರಿ, ನಿಮಗೆ ಸಾಧ್ಯ ಆದಷ್ಟು ಹಂಗ ತುಂಬ್ರಿ, ಮತ್ತು ನೀವು ಎಷ್ಟು ಗ್ಯಾಪ್ ಹೊಕ್ಕಿರಿ ಅಟ್ಟ ನಮ್ಮ ಕಬ್ಬಿನ ಬದ್ದಲ್ಲಿ ಇಳುವರಿ ಜಾಸ್ತಿ ಬರ್ತೈತಿ. ಈಗ ನಾ 5ನೇ ವರ್ಷ ಕುಳೆ ಬಿಟ್ಟನು, ಈಗ 4ನೇ ಕುಳೆ 63 ಟನ್ ಬಿದ್ದೈತಿ. 1 ಎಕರೆ 8 ಗುಂಟೆದಾಗ 105 ಟನ್ ತೆಗೆದೆ ನಾ 1ನೇ ವರ್ಷ. 2ನೇ ವರ್ಷ 90 ಟನ್ ಆಗೈತಿ. 3ನೇ ವರ್ಷ 75 ಟನ್ ಆಗೈತಿ. 4ನೇ ವರ್ಷ 63 ಟನ್ ಆಗೈತಿ. ಈಗಾಗಲೂ ಮತ್ತೆ 5ನೇ ಕುಳೆ ಸ್ಟಾರ್ಟ್ ಮಾಡೀನಿ ನಾನು. ನಾ ಇನ್ 4 ಫೂಟ್ ಇಟ್ಟೀನಿ. ಈಗ 8 ಫೂಟ್ ಇದನ್ನ ಗ್ಯಾಪ್ ಮಾಡಿ ಅದರೊಳಗೆ ಧಾನ್ಯಗಳು ಯಾವ ಬೆಳೆಗಳು ಹಾಕ್ಬೇಕನ್ನೋದು ಹಾಕ್ತೀನಿ. ಈಗ ಎಲ್ಲೆಲ್ಲ ಸ್ವಲ್ಪ ಆಂಗ್ಲಾದಲ್ಲಿ ಕಡ್ಲಿ ಹಾಕಿನಿ. ಅದಕ್ಕೆ ಭೂಮಿಯಲ್ಲಿ ಅಂತ ಶಕ್ತಿ ಐತಿ, ಭೂಮಿ ಯಾರು ಸುಡದ ಅದನ್ನು ಕಾಪಾಡ್ಕೋಬೇಕಂತೇಳಿ ರಾಸಾಯನಿಕ ಕಮ್ಮಿ ಮಾಡಿ ನಮ್ಮ ಮನೆಯಲ್ಲಿ ಆದಂಥ ಸೆಗಣಿ ಮತ್ತು ಈ ಆಕಳು ಉಚ್ಚಿ ಚಲೋ ಏನೇನಂತ ಸಂದರ್ಶನ ನಾವು ಭೂಮಿ ಕೊಟ್ಟಿವ ಅಂದ್ರ ಬಹಳ ಜೀವಾತ್ಮದಂತ ಚಲೋ ಐತಿ. ನಮ್ಮ ಪರಿಸ್ಥಿತಿ ಮೊದಲು ನೀರಾವರಿದೊಳಕ ಏನೇನು ಇದ್ದಿದ್ದಿಲ್ಲ. ಮೊದಲ ಏನ ನದಿದಿಂದ ನಾವು 9 ಕಿಲೋಮೀಟರ್ ಲೈನ್ ಇದೆ ನಮ್ದು, 9 ಕಿಲೋಮೀಟರ್ ಎರಡ್ ಕಡೆ ಸಂಪ ಮಾಡಿವಿ, ಎರಡ್ ಕಡೆ ಸಂಪ ತಂದು ಈ ಭೂಮಿಯಲ್ಲಿ ಇಂತ ಫಲವತ್ತ ಇದಾಗಿ ಆ ನೀರಿಗೆ ಭೂಮಿಗೆ ಹೆಂಗ್ ಹೊಂದೈತಿ ಅಂದ್ರ ಮನುಷ್ಯಾಗ ವರ್ಷಕ್ಕೆ ವರ್ಷಕ್ಕೆ ಭೂಮಿ ಫಲವತ್ತತೆ ಆಕೈತಿ. ವರ್ಷಕ್ಕೆ ಹೊಳಿ ಕೃಷ್ಣಾ ನದಿದಿಂದ ನೀರು ಭಾಳ ಸುಧಾರಿಸಕತೈತಿ, ಅತಿ ಸುಧಾರಿಸಕೈತಿ. ನಮ್ದು ನಮಗೆ ಗೊಬ್ಬರ ಖರ್ಚು ಭಾಳ ಕಡಿಮೆ ಬರ್ತೈತಿ, ಕಸದ ಆಳು ಕಡಿಮೆ ಬರ್ತೈತಿ. ಅದಕ್ಕೆ ಭೂಮಿ ನೀವು ಸುಟ್ಕೊಂಡ್ರಿ ಅಂದ್ರೆ ನಮ್ಮ ಹಣಿ ಬರದಂಗೆ ಸುಟ್ಕೋತ ಹೋಗ್ತೈತಿ. ಅದಕ್ಕೆ ನೀವು ಎಲ್ಲ ರೈತರು ಭಾಳ ಅಂದ್ರೆ ಭಾಳ ಒಟ್ಟೆ ಭೂಮಿ ಜನ ಭಾಳ ಹಸನ್ ಕಾಣ್ತೈತಿ. ಹಸನ್ ಕಾಣದಾಗ ನೀವು ಭೂಮಿ ಸುಟ್ಕೊಂಡಿವಿ ಅಂದ್ರೆ ಭೂಮಿ ಎಲ್ಲ ಹಾಳು ಮಾಡ್ತಿಕೋತೈತಿ. ಸಿದ್ದಾರೆಡ್ಡಿಯವರೇ, ಈಗ ತಾವು ನೀರನ್ನ ಕೃಷ್ಣಾ ನದಿಯಿಂದ ತಂದಿನಿ ಅಂತ ಹೇಳಿ ಹೇಳ್ತಾ ಇದ್ದೀರಿ, ಯಾವಾಗ ಇದು ನೀರಾವರಿ ವ್ಯವಸ್ಥೆ ಆಯಿತು ಮತ್ತೆ ಯಾವ ರೀತಿ ನೀವು ವ್ಯವಸ್ಥೆ ಮಾಡಿಕೊಂಡ್ರಿ? ನೀವು ಸ್ವಂತ ಮಾಡಿಕೊಂಡ್ರು ಅಥವಾ ಇದನ್ನ ಲೋನ್ ತಗೊಂಡು ಮತ್ತೆ ಯಾರ ಕಡೆಯಿಂದ ಒಂದು ಹಣಕಾಸಿನ ನೆರವು ತಗೊಂಡು ಮಾಡಿಕೊಂಡ್ರು, ಹೆಂಗ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ. ನಮ್ಮ ಜಿಬಿ ಅಂತ ಕರೀತಾರೆ ನಮ್ಮ ನಂದಿ ಶುಗರ್ ಫ್ಯಾಕ್ಟರಿ ಒಳಗ, ಅಲ್ಲಿ ನಮ್ಮ ಇಡೀವಂತ ಬ್ಯಾಂಕ್ಗಳು ಎಲ್ಲ SBI ಆಗಲಿ ಸಿಂಡಿಕೇಟ್ ಆಗಲಿ ಚಲೋ ಎಲ್ಲ ಬ್ಯಾಂಕ್ಗಳು ಅಲ್ಲಿ ಜಿಬಿ ಮೀಟಿಂಗ್ ಬಂದಿದ್ರು, ಎಲ್ಲ ರೈತರಿಗೆ ಮಾಹಿತಿ ಕೊಡಕತ್ತಿದ್ರು. ಆಗ ನಮ್ದು ಇಷ್ಟು ಜಮೀನ್ ಐತಿ, ನಾವು ನಮ್ಮ SBI ಕೋಲಾರ ಬ್ಯಾಂಕ್ನವ್ರು ಅವಾಗ ಏನೂ ಪರ್ಸೆಂಟೇಜ್ ತುಂಬಿಸ್ಕೊಳ್ಳಾರ್ದ ಅವಾಗ ನಮಗೆ ಲೋನ್ ಕೊಟ್ಟರು 18 ವರ್ಷದಿಂದ. ಅವ್ರು ಏನು ಲೋನ್ ಕೊಟ್ಟರು ಆ ಲೋನ್ದಿಂದ ನಾವು ಅವ್ರು ಭಾಳ ಸಹಾಯ ಮಾಡಿದ್ರು. 4 ಮಂದಿ ರೈತರು ಒಂದೇ ಹರಿಯಾಗ 4 ಮಂದಿ ರೈತರು ಕೂಡ್ತೇವೆ ಬಂದಿವು. ಸದಪ್ಪ ಅಪ್ಪಣ್ಣ ನಾಯ್ಕ ದೇವಪುರದವರು, ಪಂಡಪ್ಪ ಈಶ್ವರಪ್ಪ ಮರನೂರವರು, ಶೇಖಪ್ಪ ಬಸಪ್ಪ ಸಿದ್ದರೆಡ್ಡಿ ಅವರು, ಹನುಮಂತೀರಪ್ಪ ಸಿದ್ದರೆಡ್ಡಿ ಅವರು, 4 ಮಂದಿ ರೈತರು ಕೂಡಿ ನಮ್ಮೂರಿಗೆ ಒಟ್ಟ ನೀರಿಲ್ಲ, ಇದೊಂದು ಏನರ ಮಾಡಿ SBI ಅವರು ಸಹಾಯ ಮಾಡ್ಯಾರು, ಇದಕ್ಕೆ ನಮಗೆ ತಂದ ಬಿಡು ಅಂತ ಒಟ್ಟರು ಕೂಡಿ ಒಂದು ಸಂಘಟನೆ ಆಗಿ ದೇವ್ರಿಗೆನ್ನೂರದಿಂದ ಅಲ್ಲಿ ದೇವ್ರಿಗೆನ್ನೂರು ರೈತರು ನಮಗೆ ಬರು ಮುಂದೆ ಯಾರೂ ತೊಂದರೆ ಮಾಡಲಿಲ್ಲ. ಅವಾಗ ಇಲ್ಲಿಂದ ನದಿದಿಂದ ನೀರು ಒಯ್ತಾರ ಅಂದ್ರೆ ಇವರು ಒಳ್ಳೆ ರೈತರು ಅದಾರು, ಇವರು ಒಳ್ಳೆ ಮಾಡ್ಕೊಳ್ಳಿ ಎತ್ಕೇಶಿಂದ ಅಲ್ಲಿ ನಮ್ಮ ಬಾಂಧವರು ಎಲ್ಲ ಭೇದ ಭಾವ ಇರಲಾರ್ದ ನಮಗೆ ಆ ನದಿದಿಂದ ನಮಗೆ ಎಲ್ಲ ಭೂಮಿಯಲ್ಲಿ ಪೈಪ್ ಲೈನ್ ಹಾಸ್ಕೊಂಡು ಬರಾಕ ಅಷ್ಟೇ ನಮಗೆ ಸ್ವಾಗತ ಮಾಡಿದರು. ಎಲ್ಲ ನಾವು ಅವ್ರ ತಕ್ಕ ನಡ್ಕೊಂಡಿವು, ಭಾಳ ಸಹಾಯ ಮಾಡಿದರು ಅಲ್ಲಿ. ಈಗ ನಮ್ಮ 15 ವರ್ಷ ನಮ್ಮ ಶಾಸಕರಾದಂಥ MB ಪಾಟೀಲ್ ಸಾಹೇಬರು ಬಂದ ಬೆಳಕ ಈಗ ನದಿಗೆ ಹೋಗಲಾರ್ದ ನಮಗೀಗ ಕೌಲಿ ಮುಖಾಂತರ ನಮ್ಮ ಜಿಲ್ಲೆದಾಗ 5 ತಾಲೂಕದಾಗ ನೀರಾವರಿ ಮಾಡಿಕೊಟ್ರು. ಈಗ ನಮಗೆ ತೆಳಗೂ ನೀರೈತಿ ಮತ್ತು ಮ್ಯಾಗೂ ನೀರೈತಿ ಎರಡೂ ಕಡೆ ಸಾಹೇಬರು. ಇದೊಂದು ನಮ್ಮ ಜಿಲ್ಲೆದಾಗ ಇದಂತ ದೊಡ್ಡ ಅದೊಂದು ಕೊಡುಗೆ ಮಾಡಿಕೊಟ್ರು. ಈಗ ನೀರನ್ನ ನೀವು ತಂದ್ರಿ, ಅದರಿಂದ ಕಬ್ಬಿನ ಕೃಷಿಯನ್ನ ಮಾಡ್ತಾ ಇದ್ದೀರಿ. ನೀರನ್ನ ಬಳಸೋದು ಕೂಡ ಬಹಳ ಮುಖ್ಯದ. ತಾವು ಹೇಳಿದ್ರಿ ಈಗ ರೌದಿ ಸುಡೋದನ್ನ ನಾವು ಬಂದ್ ಮಾಡಿವಿ, ಅದರ ಬಗ್ಗೆ ಕೂಡ ತಾವು ಬಹಳಷ್ಟು ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ. ಅದ್ರ ಜೊತೆಗೆ ನೀರು ಬಳಸುವಂತಹ ಒಂದು ಸಂದರ್ಭ ಏನಿರ್ತದಲ್ಲ, ಬಹಳ ಸಮರ್ಥವಾಗಿ ನಾವು ಬಹಳ ಕಾಳಜಿಪೂರ್ವಕವಾಗಿ ನೀರನ್ನ ಬಳಸಬೇಕಾಗ್ತದೆ, ಇಲ್ಲಪ್ಪ ಅಂತಂದ್ರೆ ಭೂಮಿಗಳು ಕೆಟ್ಟ ಹೋಗ್ತಾವ. ಸುಮಾರು ವರ್ಷಗಳಿಂದ ನೀವು ನೀರಾವರಿ ಮಾಡ್ತಾ ಇದ್ದೀರಿ, ಯಾವ ರೀತಿಯಾದಂತಹ ಒಂದು ಕಾಳಜಿ ತಗೊಂಡಿರ್ತಾವ? ಸರ, ಭೂಮಿಗೆ ನೀರು ಹಾಸೋಕ್ಕಿಂತ ಮೊದಲು ಹೋಗಿ ನಾವು ಭೂಮಿಯಲ್ಲಿ ಇಳಿಬೇಕು. ಈ ಭೂಮಿ ನೀರಿಗೆ ಬಂದೈತೋ ಇಲ್ಲೋ 3 ಇಂಚರ 2 ಇಂಚರ ಭೂಮಿ ಹಡ್ಡಿ ನೋಡ್ಬೇಕು. ನಾವು ಎಷ್ಟು ದಿನಕ್ಕೆ ಇದಕ್ಕೆ ನೀರು ಕೊಟ್ಟರೆ ಇದು ಎಷ್ಟು ದಿನಕ್ಕೆ ನೀರು ಕುಡಿತೈತೆ ಅಂತ ಮೊದಲು ನಮ್ಮ ರೈತರಲ್ಲಿ ಅನುಭವ ಬೇಕು. ಇದು ನೀರಿಗೆ ಬಂದೈತೋ ಇದು ನೀರು ಹಚ್ಚಬೇಕು ಹಚ್ಚಬಾರದು ಅನ್ನೋದು ಮನುಷ್ಯನಲ್ಲಿ ವಿಚಾರ ಬೇಕಾದ್ರು ಅಂದ್ರೆ ವಿಚಾರ ಅಂದ್ರೆ ಈ ಭೂಮಿಗೆ ನೀವು ಪದ ಪದ ದಿನ ಒಂದು ನೀರು ಬಿಟ್ಟರು ಅದು ಕುಡಿಯಂತ ಸಾಮರ್ಥ್ಯ ಇರಂಗಿಲ್ಲ. ಭೂಮಿಯಲ್ಲಿ ನೀರು ಕಟ್ಟಬೇಕಾದ್ರೆ ಯಾವ ಬೆಳಿಗ್ಗೆ ಯಾವಾಗ ನೀರು ಕಟ್ಟ ಕಬ್ಬಿಗೆ ನೀವು ಹೆಚ್ಚಳ ಮಾಡಿದ್ರೆ ನಡೀಬಹುದು. ಈಗ ಚಿಲ್ಲರ್ ಈಗ ಮೆಕ್ಕೆಜೋಳ ಗೋಧಿ ಹಾಕ್ತೀವಿ ಅವಕ್ಕೂ ನೀವು ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ನೆಡ ಅದು 4 ದಿನಕ್ಕೊಮ್ಮೆ ಹಾಸ್ಕೊಳ್ಳುವಂತ ಪರಿಸ್ಥಿತಿ ಬರ್ತೈತಿ. ಉಳ್ಳಾಗಡ್ಡಿಗೆ ಬರ್ತೈತಿ ಉಳ್ಳಾಗಡ್ಡಿಗೆ ಈಗ ಮೇ ಏಪ್ರಿಲ್ದಾಗ ನೀವು ನಾವು ತೆಗಿತೀವಿ ನಾಟಿ ಮಾಡಿರ್ತೀವಿ ಅವಾಗ ಏನ್ ಮಾಡ್ಬೇಕು 4 ದಿನಕ್ಕೊಮ್ಮೆ ಬಿಸಿಲ ಮತ್ತ ಹವಾಮಾನದು ಬಹಳ ಮುಖ್ಯ ಇರ್ತೈತಿ ಸರ್. ನೀರ್ ಕೊಡುಕಿತ್ತ ಮೊದಲು ಈಗ ಹವಾ ಬಂದಿರ್ತೈತಿಲ್ಲ ಆ ಹವಕ್ಕ ಆ ಭೂಮಿಗೆ ಒಂದು ಅಂತರ ಒಂದು ಶಕ್ತಿ ಇರ್ತೈತಿ ಅಲ್ಲಿ ಏನ್ರಿ. ಅದಕ್ಕಾಗಿ ಅವಾಗ ಏನ್ ಮಾಡ್ಬೇಕಂದ್ರ ಭೂಮಿಯಲ್ಲಿ ಇದು ನೀರ್ ಕುಡಿತೈತಿ ಇಲ್ಲ ಅನ್ನೋದು ಶಕ್ತಿ ಬೇಕು. ಮೊದಲು ಆ ಭೂಮಿ 8 ಇಂಚ್ ಆರೈತಿ ಅದು ನೀರ್ ಕುಡಿತೈತಿ ಇಲ್ಲ ಅಂದ್ರೆ ಅದು ನಾವು ಹೆಂಗ ಈ ಶರೀರಕ್ಕ ಬಹಳ ಬಿಸಿಲಾಗಿ ಹೋಗಿ ನೀರ್ ಕುಡಿದ ಅಂದ ಆನಂದ ಆತತ್ತ ಅವಾಗ ಅದಕ್ಕೆ ಎಷ್ಟು ಬೇಕಾಗಿರ್ತೈತಿ ಅಟ್ಟ ನೀರ್ ಬಿಟ್ಟರೆ ಭೂಮಿ ಫಲವತ್ತತೆ ಇಳ್ತೈತಿ. ನೀರ ಐತತ್ತೆ ನೀವು ಅತಿ ಹಸಿದ್ರೆ ಅಂದ್ರೆ ಕೆಟ್ಟ ಬಿಡ್ತೈತಿ. ನಾ ಅತಿ ಊಟ ಮಾಡೀನಿ ಅಂದ್ರೆ ನಮ್ಮ ಹೊಟ್ಟೆ ಹೆಂಗ ಗ್ಯಾಸ್ ಹೊಡಿತೈತಿ, ಹಂಗೆ ಭೂಮಿಯಲ್ಲಿ ಒಂದು ಅತೀ ಆದಂತ ಆತಂದ್ರೆ ಯಾವುದೊಂದು ಗ್ಯಾಸ್ ಹೊಡಿತೈತಿ. ಅದು ಆಗಬಾರ್ದದು ರೈತರಲ್ಲಿ, ಅದು ಮನುಷ್ಯನಲ್ಲಿ ಅದು ಗೊತ್ತು ಮಾಡ್ಕೋಬೇಕು. ಭೂಮಿಗೆ ಇದಕ್ಕೆ ಇದೇ ಟೈಮ್ದಾಗ ನೀರು ಬಿಟ್ಟರು ಚಳಿಗಾಲದಾಗ ಹೆಂಗೆ ಬಿಡಬೇಕು ಅವಾಗ ತಿಳ್ಕೊಬೇಕು, ಬೇಸಿಗೆಯಾಗ ಯಾವ ಟೈಮ್ ಬಿಡಬೇಕು ಅನ್ನೋದು ಅದನ್ನು ತಿಳ್ಕೊಬೇಕು ಮನುಷ್ಯರು. ತಿಳಿದಾಗ ಅದು ಮನುಷ್ಯನಲ್ಲಿ ಅದಕ್ಕೆ ಬೆಳಿಗ್ಗೆ ಊಟಾನಕ್ಕಾಕತಿ. ಅದಕ್ಕಾಗಿ ಭೂಮಿಯಲ್ಲಿ ಇರುವಂತ ಜೀವಾತ್ಮಗಳು, ನೀವು ಎಲ್ಲರ ನೀರು ಐತಿ ಅತಿ ಒಟ್ಟು ಒಂದೇ ಕಾವಲಿಗಾಗಲಿ ಹತ್ತು ಹರಿ ಹಾಸಲಾರ ಒಂದು ಹರಿಗಚ್ಚಿ ಅದು ಮೊಳಕಾಲು ಮಟ್ಟ ಭೂಮಿಯಲ್ಲಿ ನೀರಿಸಿಬಿಟ್ರೆ ಅದು ಏನ ನಾವು ಹಾಕಿದಂತ ಫಲವತ್ತ ಭೂಮಿ ಬೆಳಿಗ್ಗೆನು ಕೊಡಂಗಿಲ್ಲ. ಅದು ಅತಿ ಇದು ಆತಂದ್ರೆ ಆ ಭೂಮಿಯಲ್ಲಿ ಏನಾರು ಹಾಕಿರ್ತೀವಿ ಅದೆಲ್ಲ ತೆಳಗ್ ಹೋಗಿಬಿಡ್ತೈತಿ ಭೂಮಿಯಲ್ಲಿ, ಅದು ಬಸದ ತೆಳಗ್ ಹೋಗ್ಕತಿ. ಅದು ಭೂಮಿ ಎಷ್ಟು ಕುಡಿತೈತಿ ಅಟ್ಟ ಕೊಟ್ಟಿ ಅಂದ್ರೆ ಆ ಬೆಳಿಗ್ಗೆ ಹಿತಾಕತಿ. ಈಗ ಸುಮಾರು ವರ್ಷಗಳಿಂದ ತಾವು ಕುಳೆ ಬೆಳೆ ಬೆಳೀತಾ ಇದ್ದೀರಿ, ಒಳ್ಳೆ ಇಳುವರಿ ಕೂಡ ತಗೊಂಡಿರಿ. ಇದಕ್ಕೆ ಅನೇಕ ಕಾರಣಗಳಾದವು. ಹೆಚ್ಚಿಗೆ ಇಳುವರಿ ಬರಬೇಕು ಅಂತಂದ್ರೆ ಅದು ತಳಿನೂ ಕಾರಣ ಇರಬಹುದು, ನೀವು ಬೆಳೆಯುವಂತಹ ಒಂದು ಅಂತರ ಕಾರಣ ಇರಬಹುದು, ಸಾವಯವ ಗೊಬ್ಬರ ಕಾರಣ ಇರಬಹುದು. ಯಾವ ರೀತಿ ತಾವು ಆರೈಕೆ ಮಾಡ್ತಾ ಇದ್ದೀರಿ, ಹೆಂಗ ನಿಮ್ಮ ಕೃಷಿ ಅದ? ಈಗ ಅದೇ ಹೇಳಿ ನಿಲ್ಸರ. ಈಗ ನಾನು 5ನೇ ಕುಳೆ ಬಿಟ್ಟೇನೆ. 5ನೇ ಕುಳೆ ಬಿಟ್ಟಿದಾಗ ಒಂದ್ ವರ್ಷ ಒಂದ್ ಹರಿ ಗ್ಯಾಪ್ ಮಾಡ್ತೇನೆ. ಅದು ಒಂದ್ ವರ್ಷಕ್ಕೆ ತುಂಬಕ್ಕ ಅದು ಎಲ್ಲ ಪೌಡರ್ ಆಗಿ ಅಲ್ಲೇ ಉತ್ಪತ್ತಿ ಆಗಿರ್ತೈತಿ. ಅದು ಹುಳ ಆಡಿ ಎಲ್ಲ ಇದು ಮಾಡಿ ಅಲ್ಲಿ ಎರಿಹುಳ ರೆಡಿ ಆಕೈತ್ರಿ. ರೆಡಿ ಹುಳ ಆಗಿ ಅಲ್ಲೇ ಗೊಬ್ಬರ ರೆಡಿ ಆಕೈತಿ. ಅದನ್ನ ಏನ್ ಮಾಡಿದ್ವಿ, ಈ ವರ್ಷ ಗ್ಯಾಪ್ ಇದ್ದಕ್ಕ ಆ ಮುಚ್ಚಿದ್ದು ಅದನ್ನ ತೆಗೆದು ಈಚಕಡಿ ಹಾಕ್ತಿವಿ. ಮತ್ತ ಮರಿ ವರ್ಷ ಅದನ್ನ ತೆಗೆದು ಮತ್ತೆ ಈಚಕಡಿ ಹಾಕ್ತಿವಿ. ಮತ್ತೆ 6 ತಿಂಗಳಿಗೆ ಈಗ ಈ ಕೊಬೋಟ ತೆಕ್ಕಿಸಿಂದ ಇವು ಸಣ್ಣ ಇದು ಬಂದಿರ್ತಾವ್ರಿ. ನಮ್ಗೆ ಪೌಡರ್ ಆಗ್ಲಿಕ್ಕಂದ್ರು ಬಿಸಿಲ ದಿನಕ್ಕೆ ಮೇ ಏಪ್ರಿಲ್ದಾಗ ಬಿಸಿಲು ಆತಂದ್ರೆ ಮತ್ತು ಡಿಸೆಂಬರ್ದಾಗೂ ಮತ್ತು ನವಂಬರ್ದಾಗ ಕಟಾವ್ ಆಗಿತ್ತ 4 ತಿಂಗಳದಾಗ ಅದು ರೌದಿ ಒಣಗಿರ್ತತಿ. ನೀವು ಒಟ್ಟು ನೀರು ಹಚ್ಕೋಬೇಕು ಒಟ್ಟು ಮಾಡ್ಬೇಕಂದ್ರೆ ಅವಾಗ ನಾವು ಕೊಬೋಟ ಈ ಸಣ್ಣ ಇಂಜಿನ್ನಿಂದ ಪುಡಿ ಮಾಡಿ ಒಟ್ಟುಕು ನೀರು ಅದು ತೀರಾ ಆದಷ್ಟು ಭೂಮಿಗೆ ಫಲವತ್ತತೆ ಆಕತಿ. ಅದಕ್ಕಾಗಿ ನೀವು ಅದು ಎಷ್ಟು ನಾವು ಗ್ಯಾಪ್ ಮಾಡ್ಕೊಂಡು ಇದು ಮಾಡ್ತೀವಿ ಅಷ್ಟು ಬಹಳ ಒಳ್ಳೆ ಇದು ಆಕತಿ. ಕುಳೆ ಜಾಸ್ತಿ ಬರ್ತೈತಿ, ಭೂಮಿ ಕೆಡಂಗಿಲ್ಲ, ಕಸದ ಆಳ ಕಡಿಮೆ ಬರ್ತೈತಿ, ರಾಸಾಯನಿಕ ಕಡಿಮೆ ಬರ್ತೈತಿ. ಮತ್ತೆ ಇದರಿಂದ ಕಬ್ಬಿನಿಂದ ಬಹಳ ಬಹಳ ಅಂದ್ರೆ ಬಹಳ ಇದು ಆಕೈತ್ರಿ. ಅದಕ್ಕಾಗಿ ಈ ಕಬ್ಬಿನ ಬದ್ದಲ್ಲಿ ಹೇಳುವುದಂದ್ರೆ ನೀವು 10 ಫೂಟ್ ಬೆಳೆಯುವಂತ ರೈತರು ಅದಾರ, ಸಾಲಿನಿಂದ ಸಾಲಿಗೆ 10 ಫೂಟ್ ಬೆಳೆದಾರು. ಒಬ್ಬ ರೈತ 12 ವರ್ಷ ತೆಗೆದಿದ್ದ ನಾನು ಅಲ್ಲಿ ಚಿಕ್ಕೋಡಿ ಭಾಗಕ್ಕೆ ಹೋದಾಗ ಅದನ್ನು ನೋಡಿ ಬಂದು ಅವರಿಂದ ರೈತರು. ಇನ್ನೊಬ್ಬ ನಮ್ಮ ಎಲ್ಲ ಈಗ ಧಾರವಾಡ ಯೂನಿವರ್ಸಿಟಿ ಅವರು ನಮ್ಮನ್ನು 2-3 ಸರಿ ಜಲಗಾಂವಕ್ಕೆ ಮತ್ತು ಬೆಳಕೆ ಕೆಲವು ಮಹಾರಾಷ್ಟ್ರದಾಗ ನಮ್ಮನ್ನು ಟ್ರೈನಿಂಗ್ ಹೋಗಿದ್ರು. ನಾಸಿಕ್ ಹೋಗಿದ್ದೀವಿ, ಪುಣಾಕ ಬಾಂಬೆಗೆ ಹೋಗಿದ್ದೀವಿ ಬಾಳಿ ಬದ್ದಲ ಹಿಂಗಾಗಿ ನಾವು ಎಷ್ಟು ಮನುಷ್ಯನಲ್ಲಿ ಯಾವ ರೈತ ಮಾಡ್ತಾನ ಅವನ್ ಏನೈತಿ ನಾವು ಅವನ್ ತಿಳ್ಕೊಂಬಂದು ಮಾಡ್ಬೇಕನ್ನುವಂತ ರೈತರು ಎಲ್ಲರಿಗಿದೆ ಅದು ಮೂಡ್ಬೇಕು. ಮೊದಲು ಯಾರ ರೈತ ಹೆಂಗ ಹೋಗ್ತಾನ ಅವನು ಇದು ಮಾಡ್ಕೊಂಡು ಹೋದ್ರ ಅದಟ್ಟು ನಮಗ ಬಹಳ ಚಲೋ ಬರುತ್ತೆ ಅಂತೇಳಿ ನಾನು ಹೇಳಕ್ ಬಯಸ್ತೇನೆ. ಈಗ ತಂತ್ರಜ್ಞಾನ ಬಹಳ ಮುಖ್ಯ, ತಮ್ದು ಸಾಕಷ್ಟು ಅನುಭವ ಕೂಡ ಇದ್ರೊಳಗದ. ತಾವು ವಿಜ್ಞಾನಿಗಳ ಜೊತೆಗೆ ಯಾವ ರೀತಿ ಕಬ್ಬು ಬೆಳಿಬೇಕು, ಕಾಲಕಾಲಕ್ಕೆ ಏನ್ ಬದಲಾವಣೆಗಳಾಗ್ಯಾವ, ಏನ್ ಬೆಳವಣಿಗೆ ಆಗ್ಯಾವ, ಇಂತಹ ಸಂಶೋಧನೆಗಳು ನಿಮ್ಮ ತೋಟದೊಳಗೆ ಬಂದ್ರೆ ಅದರಿಂದ ಇಳುವರಿ ಹೆಚ್ಚಾಗುವಂತದ್ದು ಕೂಡ ಇರ್ತದೆ. ಅದಕ್ಕೆ ನೀವು ವಿಜ್ಞಾನಿಗಳಿಗೆ ಆಮೇಲೆ ಅಧಿಕಾರಿಗಳ ಜೊತೆಗೆ ಸಂಪರ್ಕದೊಳಗಿದ್ದೀರಿ? ಹಾ, ಅದೀನಿ ಸರ್, ಬಹಳ ಸಂಪರ್ಕದಾಗ ಅದೀನಿ. ವಿಜ್ಞಾನಿಗಳು ಏನ್ ಹೇಳ್ತಾರೆ, ಒಬ್ಬ ರೈತರು ಈಗ ಬಹಳ ಅದನ್ನ ನೀವು ಪ್ರತಿ ಸರ ತೆಗೆದು ಪ್ರಶ್ನಿಸದೆ ನೆಗಲಿ ಹೊಡಿಬೇಡ್ತಾರ. ಅವ್ರು ನೆಗಲಿ ಯಾಕೆ ಹೊಡಿಬೇಡ ಅಂದ್ರೆ ಫಲವತ್ತಾದ ಮಣ್ಣನ್ನು ನೀವು ತೆಳಗ್ ಹೋಗಿದ್ರಿ ಅಂದ್ರೆ ಕೆಳಗಿನ ಮಣ್ಣು ಮ್ಯಾಗ್ ಬಂದು ಸುಧಾರಿಸ್ಬೇಕು ಮತ್ತೆ ನಿಮಗೊಂದು ವರ್ಷ ಬೇಕಂತ ಕೇಳ್ತಾರೆ ವಿಜ್ಞಾನಿಗಳು ಹೇಳುದದ. ಅದಕ್ಕೆ ಈಗಿನ ರೈತರಿಗೆ ಬಹಳ ಒಳ್ಳೇದಂದ್ರೆ ಈ ರೂಟರ್ ಇದು ಬಂದೈತೆ ಅಲ್ರಿ ಟ್ರಾಕ್ಟರ್, ರೈತರಿಗೆ ಅದೊಂದು ದೊಡ್ಡ ವಿಜ್ಞಾನಿಗಳು ಅದನ್ನ ಸಹಾಯ ಮಾಡಿಕೊಟ್ಟಾರ. ಭೂಮಿನೂ ಫಲವತ್ತದ ಯಾಕತಿ, ಅದರ ಭೂಮಿಯ ಮಣ್ಣನ್ನು ಅದ ಏನು ರೂಟರ್ ಹೊಡಿತೀವಲ್ಲ ಅದು ತೆಳಗ್ ಹೋಗುದಿಲ್ಲ, ಫಲವತ್ತನ ಮಣ್ಣನ್ನ ಮ್ಯಾಗ ಉಳಿತೈತ್ರಿ ಅದು. ಅದು ಬಹಳ ಅದು ಭಾರಿ ಐತಿ. ಅದಕ್ಕಾಗಿ ಭೂಮಿಯಲ್ಲಿ ಮತ್ತೆ ಇನ್ನೊಂದು ರೈತರು, ಒಬ್ಬೊಬ್ಬರು ರೈತರು ಬಹಳ ಹುಚ್ಚುತನ ಮಾಡ್ತಾರ್ರಿ. ಭೂಮಿಯಲ್ಲಿ ಸ್ವಲ್ಪ ಹಸಿ ಇತ್ತಂದ್ರೆ ಟ್ರಾಕ್ಟರ್ ಓಡಾಡಿಸೋದು ಬಹಳ ಕಮ್ಮಿ ಮಾಡ್ಬೇಕ್ರಿ. ಭೂಮಿ ಗಟ್ಟಿ ಆತಂದ್ರೆ ಈಗ ಒಂದು ನೋಡ್ರಿ, ಒಂದು ತಿಪ್ಪಿ ಇದು ಮಾಡಿರ್ತೀವಿ ನಮ್ಮ ಸಗಣಿ ಓದ್ ತಿಪ್ಪಿಗೆ ಹೋಗ್ಯಾಕ ಅಲ್ಲಿ ನಾವು ಡೇಲಿ ನೆಡಕೊತ್ತ ಹೋಗ್ತಿರ್ತೀವಿ. ಅಲ್ಲಿ ಯಾವ ದಾರಾಗ ಏನ್ರ ಕಸ ಇಳಂಗಿಲ್ಲ. ಭೂಮಿಯಲ್ಲಿ ಹದ ಇರ್ತೈತ್ರಿ. ಆ ಟ್ರಾಕ್ಟರ್ ಯಾವ ಟೈಮ್ದಾಗ ಬಿಡಬೇಕು, ಭೂಮಿ ಆರಿರಬೇಕು, ಅವಾಗ ನಾವು ಮಾಡ್ಬೇಕು. ನೀವು ಮಳೆಗಾಲದಾಗ ಹೋಗಿ ಮಳೆ ಆದ್ರೆ ಹೆಬ್ಬದ್ನಾಗ ಟ್ರಾಕ್ಟರ್ ಓಡಾಡ್ಸಿದ್ರ ಭೂಮಿಯಲ್ಲಿ ಶಕ್ತಿ ಎಲ್ಲ ಅಂಟಾಗಿ ಬಿಡ್ತೈತಿ. ಅದು ಈಗ ನೋಡ್ರಿ ಅತಿ ನೀರ್ ಬಿಟ್ಟು ಒಬ್ಬರು ಕಟಾವ್ ಮಾಡ್ತಿರ್ತಾರ ಕಬ್ಬ, ಅವಾಗ ನೀವು ಕಟಾವ್ ಮಾಡಿದ್ರಿ ಅಂದ್ರ ಅವಾಗ ಕಬ್ಬ ಅದೇನ್ ಮಾಡ್ತೈತಿ, ಎಷ್ಟ ಹುದಲಾ ಕಡಿತೀವಿ ಅಟ್ ರೈತರಿಗೆ ನುಕ್ಸಾನ್ ಐತಿ, ಅದು ಕಬ್ಬೇ ಇರ್ತೈತಿ, ಅದು ಕಬ್ಬರಿ ಎಷ್ಟು ಬರೀ ಕಡಿತೀವಿ ಅಷ್ಟ ಚಲೋ ಬರ್ತೈತಿ. ಅದಕ್ಕಾಗಿ ಎಷ್ಟು ನಮಗೆ ಸಾಧ್ಯ ಆರ್ತತಿ ಭೂಮಿ ಅವಾಗ ಟ್ರ್ಯಾಕ್ಟರ್ದು ನಾವು ಕೆಲಸ ಮಾಡ್ಬೇಕು ರೈತರು. ಮೊದಲೆಲ್ಲ ನಮ್ಮ ಹಿರಿಯರು ಇದ್ರು ಅವಾಗ ಎತ್ತುಗಳದಿಂದ ಆ ಸಾಮರ್ಥ್ಯ ಹೊಡೆಯವ್ರು ಇದ್ರು, ಈಗಿನವ್ರು ಯಾರು ಇಲ್ಲ, ಟ್ರ್ಯಾಕ್ಟರ್ ಮ್ಯಾಗ ಕುತ್ತ ಎಲ್ಲ ಕೆಲಸ ಮಾಡೋರು. ಹಿಂಗಾಗಿ ಟ್ರ್ಯಾಕ್ಟರ್ಗಳು ಎಷ್ಟು ನೀವು ಬರಿಗ ಕೆಲಸ ಮಾಡ್ತೀರಿ ಅಷ್ಟು ಚಲೋ ಅಂತೇಳಿ ಎಲ್ಲ ರೈತರಿಗೆ ಇದನ್ನ ಹೇಳಕ್ ಬಯಸ್ತೇನೆ ರೀ. ಈಗ ನೋಡ್ರಿ, ತಾವು 9 ಕಿಲೋಮೀಟರ್ ಪೈಪ್ ಲೈನ್ ಮಾಡ್ಕೊಂಡ್ರಿ, ನೀರ್ ತಗೊಂಡ್ ಬಂದ್ರಿ, ಅದ್ರ ಜೊತೆಗೆ ನೀವು ಒಂದು 4-5 ಜನ ರೈತರು ಕೂಡಿ ಈ ಕೆಲಸ ಮಾಡಿಕೊಂಡಿದ್ರಿ. ನಿಮ್ದು ಆದ ನಂತರ ನಿಮ್ಮನ್ನೇ ನೋಡಿ ಹೌದಲ್ಲಪ್ಪ ನಾವು ಹಿಂಗೆ ತರಬಹುದಲ್ಲ ಅಂತೇಳಿ ಸುತ್ತಮುತ್ತಲ ತಂದವರದಾರ ನೀರು ತಮ್ಮ ಹೊಲಕ್ಕ ತಂದಾರ ಸರ್? ನಮ್ಮನ್ನ ನೋಡಿ ಬಹಳ ಮಂದಿ ರೈತರು ತಂದ್ರ. ಅವಾಗ ನಾವು ತಂದ ಕಾಲಕ್ಕೆ ಯಾರು ತಂದಿದ್ದಿಲ್ಲ, ಅವಾಗ ಬಹಳ ಚಲೋ ಇತ್ತು ಲೈನ್, ಇದ್ದುತ್ತು ಬಹಳ ಚಲೋ ಇತ್ತು. ಅಂದ್ರೆ 12 ತಾಸು ಸಿಂಗಲ್ ಪೀಸ್ ಕೊಡ್ತಿದ್ರು, 6 ತಾಸು ತ್ರಿಪೇಸ್ ಕೊಡ್ತಿದ್ರು. ಅವಾಗ ಒಂದೇ ಲೈನ್ ಮ್ಯಾಗ 40 ಎಕರೆ ನೀರು ತೋರಿಸ್ವಿ ನಾವು. ಈಗ 3 ತಾಸು ಲೈನ್ ರೀ, ರಾತ್ರಿ ಒಟ್ಟ ಎಲ್ಲ ಸೇರಿ ಬಹಳ ಆದ್ರೆ 7 ತಾಸು ಲೈನ್ ಬರ್ತೈತಿ. ಈಗ ಲೈನ್ ಅಷ್ಟೊಂದು ಎಷ್ಟು ಮೈ ಕೌಲ್ ನೀರು ಬಂದು ಡಬಲ್ ಲೈನ್ ತಗೊಂಡು ಹಿಂಗೂ ಮಾಡಿ ರೈತರು ಸಹಾಯ ಮಾಡೋರಂತ ರೈತರ ಸಾಮರ್ಥ್ಯ ರಗಡ ಸಾಕಟ್ಟೈತಿ ಸರ್, ರಗಡ ಇದು ಮಾಡ್ತಾರ. ಆಗಿನ್ಕ ಈಗಿನ್ಕ ಬಹಳ ವ್ಯತ್ಯಾಸ ಫರ್ಕ್ ಐತ್ರಿ. ಈಗ 10 ಎಕರೆ ಇತ್ತಂದ್ರ 10 ಎಕರೆ 10 ದಿನಕ್ಕೊಮ್ಮೆ 1 ಎಕರೆಗೆ ನೀರು ಹಾಯ್ಬೇಕಲ್ಲ ಅಂತ ರೈತರಲ್ಲಿ ಅದು ಇದು ಬೇಕ್ರಿ. ಈಗ ಮೇ ಏಪ್ರಿಲ್ದಾಗ ವಾರಕ್ಕೊಮ್ಮೆ ಹಾಸಬೇಕು, ಮತ್ತೆ ನೀವು ತಿಂಗಳಿಗೆ 2 ತಿಂಗಳಿಗೆ ಹಾಸಿ ನಮ್ದು ಇಟ್ಟು ಕಬ್ಬು ಇಳುವರಿ ಬರ್ತೈತೆ ಅಂದ್ರೆ ಸಾಧ್ಯಲ್ಲ. ನೀವು ಮೇ ಮತ್ತು ಏಪ್ರಿಲ್ದಾಗ ಅದನ್ನ 2 ತಿಂಗಳು ನೀವು ರೈತರು ಸರಿಯಾಗಿ ನೀವು ನೋಡ್ಕೊಂಡಾದ್ರೆ ನಿಮ್ಗೆ 60 ಅಲ್ಲ 70 ಟನ್ನು ಸಜ್ಜಕ್ಕೆ ಬೀಳುವಂತ ಶಕ್ತಿ ಭೂಮಿ. ನಂದು ಈಗ ಫಸ್ಟ್ ವರ್ಷ 1 ವರ್ಷ ಬಾಳಿ ತೆಗೆದ ವರ್ಷ 1 ಎಕರೆಗೆ 85 ಟನ್ ತೆಗೆದನು. ಈ ವರ್ಷ 2ನೇ ಕುಳಿ ಅಂದ್ರು 75 ಟನ್ ಬಿದ್ದತಿ. ಇದ ಕಬ್ಬಿಂದು ಇಷ್ಟ ಬಹಳ ನೀವು ಮಾಡ್ಕೊಂಡ್ರೆ ಇದು ಒಳ್ಳೇದ. ಈಗ ಕಬ್ಬು ಬೆಳಿತೀರಿ, ಬಹಳಷ್ಟು ಇಳುವರಿಯನ್ನು ಕೂಡ ತಗೊಳ್ತಾ ಇದ್ದೀರಿ, ಮತ್ತೆ ಇದನ್ನ ಕಟಾವ್ ಮಾಡುವುದು ಆಮೇಲೆ ಅದನ್ನ ಫ್ಯಾಕ್ಟರಿಗೆ ಸಾಗಿಸೋದು, ಫ್ಯಾಕ್ಟರಿ ಒಳಗ ನಿಮ್ಮ ಕಬ್ಬನ್ನು ತಗೊಂಡು ಅದ್ರ ಪೇಮೆಂಟ್ ಮಾಡೋದು, ಇವು ಯಾವ ರೀತಿ ನಡೆದಾವಂತೀರಿ? ಈಗ ಜನವರಿ 1ನೇ ತಾರೀಕು ತಂದ್ರ ಈಗ ನಮ್ಮ ಫ್ಯಾಕ್ಟರಿ ಸ್ಟಾರ್ಟ್ ಆಗದ್ದು ನವಂಬರ್ದಾಗ ಸ್ಟಾರ್ಟ್ ಆಗದ್ರಿ. ಈ ನವಂಬರ್ ನಾವು 5ನೇ ತಾರೀಕೆ ಆಗಲಿ ಈಗ 1ನೇ ತಾರೀಕೆ ಸ್ಟಾರ್ಟ್ ಅಂತಂದ್ರೆ ನವಂಬರ್ ಮುಗಿತಂದ್ರೆ ಡಿಸೆಂಬರು ಮತ್ತು ಡಿಸೆಂಬರ್ 15 ಒಂದು ತಿಂಗಳ ಪೇಮೆಂಟ್ ಮಾಡ್ತಾರೆ ಸರ್ ರೈತರಿಗೆ. ಅದು 1 ವರ್ಷ ಬರುತ್ತೆ ನಾನು ನಾವು ಹೆಂಗಪ್ಪ ಅಂತಂದ್ರೆ ನಮ್ಮ ಫ್ಯಾಕ್ಟ್ರಿಯವರು ಒಂದು ಭಾಳ ಸಹಾಯ ಮಾಡ್ತಾರೆ ಕಬ್ಬಿನ ಮ್ಯಾಗ್ರಿ. ಇವಾಗ ಡೀಸೆಲ್ ಕೊಡ್ತಾರೆ, ಟ್ರ್ಯಾಕ್ಟರ್ಗೆ ಟೈರ್ ಕೊಡ್ತಾರೆ, ಮತ್ತು ಅದಂಥ ಅಡ್ವಾನ್ಸ್ ಕೊಡ್ತಾರೆ ನಮ್ಮ ನಂದಿ ಫ್ಯಾಕ್ಟ್ರಿ ಒಳಗೆ ಅಡ್ವಾನ್ಸು ಕೊಡ್ತಾರೆ ರೈತರಿಗೆ. ಇದು ರಂಗ್ಲ ಅವ್ರಿಗೆ ಎಷ್ಟು ಸಾಧ್ಯ ಐತಿ ನೀವು ತಿಂಗಳದಾಗ ಈಗ ಸ್ವಲ್ಪ ತೊಂದರೆ ಮಾಡಕ ಇದು ಅದು ದೊಡ್ಡ ಈಗ ಮಿಲ್ ದೊಡ್ಡ ಹೋಗೋಣ ರೈತರಿಗೆ ಸಾಕಟ್ಟು ಇಳುವರಿ ಬರಕತ್ತಾನ ಅವ್ರಿಗೆ ಒಂದು ತೊಂದರೆ ಆಕೈತಿ ಫ್ಯಾಕ್ಟ್ರಿಯವ್ರಿಗೆ. ಅನಾಕ ರೆಡಿ ಇಲ್ರಿ ನಾವು, ಮೊದಲ ಸ್ವಲ್ಪ ಇತ್ತು ಸ್ವಲ್ಪನಾಗ ಬಜೆಟ್ನಾಗ ಇದು ಆಕಿತ್ತು, ಈಗ ಭಾಳ ದೊಡ್ಡದಾಗೈತಿ ಭಯಂಕರ. ಎಲ್ಲ ರೈತರಿಗೆ ಈಗ ಒಂದು ಬಿಲ್ ಮಾಡ್ಬೇಕಾದ್ರೆ ಎಷ್ಟು ಕೋಟಿ ಹಾಕೋತೀವಿ ತಿಂಗಳಿಗೆ, ಅದು ಫ್ಯಾಕ್ಟ್ರಿ ಸಂಸ್ಥಾಕು ವಜ್ಜಿ ನಡೀತೈತ್ರಿ. ಹಿಂಗಾಗಿ ಚಲೋ ಐತ್ರಿ ಕಬ್ಬಿಂದ. ಕಬ್ಬು ಅಂದ್ರೆ ಏನ್ರಿ, ಈ ರಾಜಾನ್ ಬೆಳೀರಿ ಇದು, ಈ ಒಂದು ನುಕ್ಸಾನ ಆದ್ಯ ಅನ್ನಂಗಿಲ್ಲ, ಹಾಳಾತ ಅನ್ನೋದಿಲ್ಲ. ಈ ಕಬ್ಬಿನಂತ ರೈತರಿಗೆ ಭಾಳ ಭಾಳ ಬೆಲೆ ಐತಿ ಅದಕ್ಕೆ, ಅದಕ್ಕಾಗಿ ಭಾಳ ಅನುಮತಿ ಐತಿ. ಎಲ್ಲ ಫ್ಯಾಕ್ಟ್ರಿಗಳು ಅದು ಇಡೀ ನಮ್ಮ ಜಿಲ್ಲೆದಾಗ ಎಷ್ಟು ಫ್ಯಾಕ್ಟ್ರಿ ಅದು ಎಲ್ಲರಿಗೆ ರೈತರಿಗೆ ಭಾಳ ಸುಖ ಆಗೈತ್ರಿ. ಈಗ ನೋಡ್ರಿ, ಕಟಾವ್ ಮಾಡುವಂತ ಒಂದ್ ಸಂದರ್ಭದೊಳಗ ತಡ ಆಯ್ತಪ್ಪ ಅಂತಂದ್ರೆ ಮತ್ತೆ ಈ ಬೆಳೆ ಏನಾಗ್ತದಪ್ಪ ಅಂತಂದ್ರೆ ಅದ್ರೊಳಗೆ ಸಕ್ರಿಯ ಅಂಶ ಕಡಿಮೆ ಆಗುವಂತದ್ದು, ಟೈಮ್ ಹೋದಂಗೆಲ್ಲ ಸಮಸ್ಯೆ ಆಗ್ತದ. ನಿಮಗ ಯಾವ ರೀತಿ ಅದ ಈ ಕಟಾವ್ ಮಾಡಬೇಕು ಅನ್ನುವಂತ ಹಂತದೊಳಗ ನೀವು ಸರಳವಾಗಿ ಕಟಾವ್ ಆಗ್ತದ, ಅದನ್ನ ನಾವು ಸಾಗಿಸೋದಕ್ಕೂ ತೊಂದರೆ ಇಲ್ಲ ಅನ್ನುವಂಥದ್ದು ಸನ್ನಿವೇಶ ಅದ ಅಂತೀರಿ? ಆಯ್ತು ಸರ್. ಈಗ ನೀವು ನವಂಬರ್ ನಾಟಿ ಮಾಡಿ ನವಂಬರ್ದಾಗ ಡಿಸೆಂಬರ್ದಾಗ ಆರ್ಡರ್ ಕೊಡ್ತಾರೆ. ಈಗ ಫ್ಯಾಕ್ಟ್ರಿ ಜಾಸ್ತಿ ಆದ ಟೈಮ್ಕ ಈಗ ನನಗೆ ನಿನಗೆ ಅಡ್ವಾನ್ಸ್ ಚೆಕ್ ಕೊಟ್ಟ ಈಗ ಕಬ್ಬು ಸಾಗಿಸ್ಕೊಳಕತ್ತಾರ. ಇವತ್ತ ನಮ್ದು ಕಬ್ಬು ಸ್ಟಾರ್ಟ್ ಐತಿ, ಈಗ ಬೇರೆ ಫ್ಯಾಕ್ಟ್ರಿ ಅವ್ರು ಬಂದ ಇಲ್ಲ ನಿಮಗೆ ನಿಮ್ಗೆ ಅಡ್ವಾನ್ಸ್ ಚೆಕ್ ಕೊಡ್ತೀವಿ ನಮ್ಮಲ್ಲಿ ಕಳಿಸ್ರಿ ಅಂದ್ರೆ ಕಬ್ಬಿಗೆ ಬಹಳ ಈ ಫ್ಯಾಕ್ಟ್ರಿ ಎಂದ ಇಂಡಸ್ಟ್ರಿ ಏರಿಯಾ ಹೆಚ್ಚಾತು, ಅಂದಿಂದ ಕಬ್ಬಿಗೆ ಬಹಳ ಕಿಮ್ಮತ್ ಬಂದೈತ್ರಿ, ಬಹಳ ರೈತರಿಗೆ ಇದ್ ಸುಖ ಐತ್ರಿ. ಇದರಿಂದ ಕಟಾವ್ ಮಾಡೋದು ಯಾರು ನೀವೇ ಮಾಡಿಸ್ತಿರೋ ಅಥವಾ? ಇಲ್ಲ ರೀ ಸರ್, ಎಲ್ಲ ಫ್ಯಾಕ್ಟ್ರಿ ಅವ್ರದ್ದಾರಿ. ಲೇಬರ್ ಖರ್ಚುನು ಅವ್ರದ್ದು ಐತಿ, ಲೋಡಿಂಗ್ ಖರ್ಚುನು ಅವರೇ ಕೊಡ್ತಾರ. ಅವ್ರು ಕೊಟ್ಟು ಈಗ 2700 ರೂಪಾಯಿ ಫಸ್ಟ್ ಪೇಮೆಂಟ್ ಮಾಡ್ಯಾರ ಎಲ್ಲ ಫ್ಯಾಕ್ಟರಿ. 2700 ರೂಪಾಯಿ ಇವತ್ತು ಎಲ್ಲ ಫ್ಯಾಕ್ಟರಿ. ಆ ಕಟಾವು ಬಿಲ್ಲು ಮತ್ತು ಹೋಗುದು ಅವ್ರದೇ ಜವಾಬ್ದಾರಿ ಇದೆ. ಕಬ್ಬು ಬೆಳೆದ್ರಿ, ಸಾಕಷ್ಟು ಅನುಭವ ಹೇಳದ್ರಿ, ಮತ್ತೆ ಬೇರೆ ಯಾವ ಬೆಳೆ ಬೆಳೀತಾ ಇದ್ರಿ ನೀವು? ನಾನು ಸರ್ ನಾನು ಇದು ಆದ ಬಳಿಕ ಮೊದಲ ಬೇರೆ ಉಳ್ಳಾಗಡ್ಡಿ ಬೆಳಿತೀವಿ, ಮೆಣಸಿನ್ಕಾಯಿ ಬೆಳೆದಿದ್ನಿ, ಆದ್ರೂ ಯಾವುದು ಇದು ಆಗ್ಲಿಲ್ಲ. ಬಾಳಿ ಬೆಳೆದಿನಿ ಸರ್. ಮತ್ತೆ ಬಾಳಿ ಹೆಂಗ್ ಬೆಳೆದ್ರಂದ್ರೆ ಸರ್, ಆಗಸ್ಟ್ನ್ಯಾಗ ನಾಟಿ ಮಾಡ್ಬೇಕಂತ ಹೇಳಿದ್ರು. ಆಯ್ತಂತೇಳಿ ಆಗಸ್ಟ್ನ್ಯಾಗ ನಾಟಿ ಮಾಡಿದ್ರು ಅಂತೇಳಿ ಮೊದಲು ಅದಕ್ಕೆ ಜಮಿ ಹಾಕಿದ್ನ. ಜಮಿ ಹಾಕಿದ್ನಿ, ಒಬ್ಬ ರೈತರಂದ್ರು ಇದನ್ನ ಪೌಡರ್ ಮಾಡಿ ಇಲ್ಲೇ ಹೋಗಿರಿ, ಜಮಿ ಒಟ್ಟು ಏನು ಮಾಡಬೇಡ ಅಂತ ಹೇಳಿದ್ರು. ಆಯ್ತಂತೇಳಿ ಅವ್ರ ಮುಖಾಂತರ ನಾ ಬಿಟ್ನಿ. ಬಿಟ್ಟ ಕೆಸಿಂದ ಅದ ಜಮಿ ಹಾಕಿದ ಹುಲ್ಲು ಮತ್ತು ಅದ್ರ ಕಾಳು ಅಲ್ಲೇ ಬೆಳೆದ ಕೆಸಿಂದ ಆಗಸ್ಟ್ ಅನ್ನಕ ಏನಾದ್ ಸರ್ ಅಂದ್ರ, ಆಗಸ್ಟ್ ಅನ್ನಕ ಹೊಳಿ ಜಮಿ ಬತ್ತರಿ ಅದ್ ಭೂಮಿ ಇಲ್ಲ. ಮಂದಿ ಅಂದ್ರು ಸಾವುಗಾರ ಇದನ್ನ ಯಾಕೆ ಇದನ್ನ ಹೊಳಿ ಜಮಿ ಬಿಟ್ಟಾನು, ಇದನ್ನೇನು ರಾಶಿ ಮಾಡ್ತಾನೆ? ಆಗಸ್ಟ್ನಾಗ ಯಾರು ರಾಶಿ ಮಾಡ್ತಿರ್ತಾರೇನ್ರಿ? ನಾ ಇದನ್ನ ರೂಟರ್ ಹೊಡೆದು ಬಾಳಿ ಏನರ ಇದಕ್ಕೆ ಏನರ ತೋರಿಸ್ಬೇಕಂತ ಹೇಳಿ ಸುಮ್ಮನೆ ಶೀತ್ನಿ ಅದು ಮಂದಿಗೆ ಅರ್ಧ ಮುರ್ದ ಹಿಂಗೆ ಶೀತ್ನಿ ತೊಗೊಂಡು ಹರ್ಕೊಂಡು ತಿನ್ನಾಕತ್ತಿದ್ರು. ಮುಂದೆ ಅದನ್ನ ನಂದು ಆಗಸ್ಟ್ನಾಗ ಬರು ಬಿತ್ತು. ಬರು ಬಿದ್ದ ತಕ್ಷಣ ಜಮಿ ನೋಡಿನಿ, 3 ಫೂಟ್ 4 ಫೂಟ್ ತನಕ ಬಂದಿತ್ತು ಅದು ಜಮಿ. ಅವಾಗ ನಾ ಅದನ್ನ ಏನು ಮಾಡೀನಿ, ರೂಟರ್ದಿಂದ ಅದನ್ನು ಸಣ್ಣ ಮಾಡಿ ಅದನ್ನು ಅಲ್ಲೇ ಭೂಮಿಯಲ್ಲಿ ಮುನುಗಿಸಿ ಬಾಳೆ ಹೆಚ್ಚಿನ ಸರ್. ನಾ ಅದು ಬೆಳೆದ ಭಾಳ ಬೆಳೆ ಬತ್ತರಿ. ಅವಾಗ ಗಿಡದಿಂದ ಗಿಡಕ್ಕೆ 6 ಸಾಲಿಂದ ಸಾಲಿಗೆ 7 ಫೂಟ್ ಅಂತರ ಮಾಡಿ ಬೆಳೆ ನಾಟಿ ಮಾಡೀನಿ. ಅದರೊಳಗೆ ಉಳ್ಳಾಗಡ್ಡಿ ಒಗೆದ್ರೆ ಅದೇ ಡ್ರಿಪ್ಪಿನ ಮ್ಯಾಗ ಉಳ್ಳಾಗಡ್ಡಿ ರೆಡಿ ಆಗ್ತದೆ. ಅದು ನಾವೇನು ನೀರು ಬಿಟ್ಟಿಲ್ಲ, ಅದಕ್ಕೇನಿಲ್ಲ, ಡ್ರಿಪ್ಪಿನ ಮ್ಯಾಗ ನೀರು ಅದನ್ನ ಏನು ಇದು ಮಾಡೀನಿ, ಚಲೋ ಆತ್ರಿ ಹೆಂಗ. ಅದರೊಳಗೆ 3 ಲಕ್ಷ ರೂಪಾಯಿ ಉಳ್ಳಾಗಡ್ಡಿ ಬೆಳೆ ಬತ್ತರಿ, 4,000 ರೂಪಾಯಿ ದಾರ್ನಿ ಬತ್ತವಾಗ. ಅದು ಏನು ಖರ್ಚು ಮಾಡಿನ ಎಲ್ಲ ಬೆಳಿಗ್ಗೆ ಅಗಿದು ಹಿಡ್ಕೊಂಡು ಗೊಬ್ಬರ ಹಿಡ್ಕೊಂಡು ಡ್ರಿಪ್ ಹಿಡ್ಕೊಂಡು ಆ ಉಳ್ಳಾಗಡ್ಡಿ ಇದ್ರಾಗ ಅದನ್ನ ಅದನ್ನ ಇದು ಮಾಡ್ಕೊಂಡಿ. ಅದನ್ನ ಮಾಡ್ಕೊಂಡ ಬೆಳಕ ಮುಂದೆ ನಾ ಹಂಗ ಬೆಳೆಸ್ಕೊತ ಹೋಗಿ ಆಮ್ಯಾಗ ನಮ್ಮ ಬೆಂಗಳೂರಾಗ ಒಂದು ಸಿಟಿ ಕಾಂಪ್ಲೆಕ್ಸ್ ಅಂತೇಳಿ ಒಂದು ಗೊಬ್ಬರ ಹೇಳಿದ್ರು ಒಬ್ಬ ರೈತರು. ಇಲ್ಲ ಅದನ್ನ ಸಿಟಿ ಕಾಂಪ್ಲೆಕ್ಸ್ ಎತ್ತಕ್ಕಿಸಿಂದ ಅದನ್ನ ನೀವು ತೊಂಬರ್ರಿ, ಅದು ಭಾಳ ಒಳ್ಳೇದೈತಿ, ಅದನ್ನು ಹಾಕ್ರಿ ಅಂದರು. ಅವಾಗ ನಾರಾಯಣ ಸರ್ಕಾರ ಗಡದಾಣ ಅಂತ ಹೇಳಿಸಿಂದ ಅವರು ನಾನು ಕೂಡಿ ಅವ್ರಿಗೆ ಐಟನ್ನು ನನಗೆ ಐಟನ್ನು ಕೆಸಿಂದ ಆರ್ಡರ್ ಮಾಡಿದ್ವಿ. ಅಲ್ಲಿ 750 ರೂಪಾಯಿಗೆ 50 ಕೆಜಿ ಗೊಬ್ಬರ ರೀ ಅದು, ಅದನ್ನು ತಂದು ಹಾಕಿದ್ವಿ. ಅದು ಇವತ್ತಿನ ದಿವಸದಲ್ಲಿ ಅದು ಹೇಳಬೇಕಂದ್ರೆ 15 ಫೂಟ್ ಹೈಟ್ ನಮ್ಮದು ಬತ್ತು. ಒಂದು ಗಡ 50 ರಿಂದ 60 ಕೆಜಿ ಪ್ರತಿ ಗಿಡಕ್ಕೆ ಆತು. ಎಕರೆಕ 40 ಟನ್ ಬೆಳೆದಿನಿ ಸರ್. ಅದ್ರೊಳಗೆ 40 ಟನ್ ಬೆಳೆದಿದ್ವು. ಅದನ್ನೆಲ್ಲ ನೋಡಿಕೆಸಿಂದ ನಮ್ಮ ರೈತರು ಇಂಥ ಅರ್ಧಾರತ್ತಿಕ್ಕಿಸಿಂದ ಕಂಪ್ನಿಯವರು ಬಂದು ನಮ್ಮನ್ನೆಲ್ಲ ಇದು ಮಾಡ್ಕೊಂಡು ಹೊಳೆ ಬಾಂಬೆ ಕರ್ಕೊಂಡು ಹೋಗಿ ಅಲ್ಲಿ ನಮ್ಮನ್ನೆಲ್ಲ ಟ್ರೈನಿಂಗ್ ಕೊಟ್ಟು ಭಾಳ ಒಳ್ಳೆಯದಿಂದ ನಾವು ಈ ಥರ ಬೆಳೆದಿವು ಭೂಮಿಯಲ್ಲಿ. ಆ ಒಟ್ಟು ಬೆಳೆ ಲಾಸ್ಟಿಗೆ ತೆಗೆದ್ರು ಬಾಳಿದೆಲ್ಲ ಪೌಡರ್ ಮಾಡಿ ಅಲ್ಲೇ ಒಗೆದು ಅಲ್ಲೇ ಮುಚ್ಚಿ ಕಬ್ಬು ಹಚ್ಚಿನ್ರಿ ನಾವು. ಭೂಮಿ ಅದನ್ನು ಸುಟ್ಟಿಲ್ಲ ನಾವು, ಅದನ್ನೆಲ್ಲ ಪೌಡರ್ ಮಾಡಿಸಿ ಅಲ್ಲೇ ಭೂಮಿಯಲ್ಲೇ ರೆಡಿ ಮಾಡಿಸೀನಿ. ಅದು ಇವತ್ತು ಒಂದು ಎಕರೆಗೆ 80 ಟನ್ ಅದ ಬಾಳಿ ತೆಗೆದೊಳಗೆ ಕಬ್ಬು ಬೆಳೆದನು ಸರ್. ಅದಕ್ಕಾಗ ಭೂಮಿಯಲ್ಲಿ ಸುಡುವಂತ ಅದು ಏನು ಇದೆ ಅದನ್ನ ಎಂದೂ ಸುಡಬಾರ್ದು, ಬಾಳಿನೂ ಸುಡಬಾರ್ದು, ಕಬ್ಬು ಸುಡಬಾರ್ದು. ತಾವು ವಿಶೇಷವಾಗಿ ಬಹಳ ಕಾಳಜಿ ತೊಗೊಳ್ತಾ ಇದ್ದೀರಿ ಕಬ್ಬನ್ನ, ಏನು ರೌದಿ ಇರ್ತದ, ರೌದಿ ಸುಡಬಾರದು, ಅಥವಾ ಏನು ಹೊಲದೊಳಗ ಬೆಂಕಿ ಅನ್ನುವಂಥದ್ದನ್ನ ನಾವು ತರಲೇಬಾರದು, ಅದು ಯಾವುದೇ ಬೆಳೆ ಇದ್ರೂ ಸಹಿತ ಅದರ ಶೇಷ ವಸ್ತುಗಳೇನಿರ್ತಾವ ಅವುಗಳನ್ನ ನಾವು ಮತ್ತೆ ಭೂಮಿಗೆ ಸೇರಿಸಿ ಅದನ್ನ ಉಪಯೋಗ ಮಾಡುವಂತಹ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳಿ. ಯಾವ ಸಮಯದೊಳಗೆ ನಿಮಗೆ ಇದು ಜ್ಞಾನ ಬಂತು, ಹೌದಪ್ಪ ನಮ್ಮ ಹೊಲದೊಳಗ ಯಾವುದೇ ಕಾರಣಕ್ಕೂ ನಾವು ಸುಡಬಾರದು, ಅದು ಏನೇ ಇರಲಿ ಒಟ್ಟು ಸುಡಬಾರದು? ಬಹಳಷ್ಟು ನಾವು ನೋಡ್ತಾ ಇದ್ದೀವಿ ಕಬ್ಬಿನ ಹೊಲದೊಳಗೆ ರೈತರು ಸುಡುವಂತದನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇಂಥ ಒಂದು ಜ್ಞಾನ ನಿಮಗೆ ಹೆಂಗೆ ಯಾರು ಕಲಿಸಿದ್ರೆ ನಿಮಗೆ ಹೌದಪ್ಪ ಸುಡಬಾರ್ದು, ನಾವು ಸುಟ್ರೆ ನಮಗೆ ನಮ್ಮನ್ನ ನಾವೇ ಬೆಂಕಿ ಹಚ್ಕೊಂಡಾಗ ಆಗ್ತದೆ ಅನ್ನುವಂಥ ಮಾತು ಏನದಲ್ಲ, ಇದು ಹೆಂಗೆ ನಿಮಗೆ ಜ್ಞಾನ ಬಂತು? ಇದು ಯಾವಾಗಿಂದ ನೀವು ಈ ಜ್ಞಾನವನ್ನ ನಿಮ್ಮ ಎಲ್ಲ ಉಳಿದವರಿಗೆಲ್ಲ ಹೇಳ್ತಾ ಇದ್ದೀರಿ? ಇದನ್ನ ನಮ್ಮ ನಂದಿ ಶುಗರ್ ಫ್ಯಾಕ್ಟ್ರಿ ಒಳಗೆ ಕೃಷಿ ಇದನ್ನ ನಮ್ಮ ಇದರೊಳಗೆ ಕರೆಸ್ತಾರೆ ಎಲ್ಲ ವಿಜ್ಞಾನಿಗಳನ್ನು ಕರೆಸ್ತಾರೆ. ಅವ್ರು ಹೇಳ್ತಾರೆ ರೈತರಿಗೆ, ಒಬ್ಬ ರೈತರು ಸುಡ್ತಾರಿ, ಒಬ್ಬರು ರೈತರು ಇದನ್ನ ಫಲವತ್ತತೆ ಮಾಡ್ಕೋತಾರತ್ತೆ. ಅವ್ರ ಸತ್ಯ ನನಗೆ ಕಾಣುತ್ತೆ. ಇದನ್ನೊಮ್ಮೆ ಮಾಡಿ ತೋರಿಸಿದ್ರೆ ಇದು ಅನ್ನಿಸ್ತೈತಿ ಕೆಸಿಂದ, ನಾ ವಿಜ್ಞಾನಿಗಳಿಂದ ತೋರ್ಕೊಂಡ್ ಕೆಸಿಂದ ನಾ ಇದನ್ನೇ ಮಾಡ್ಕೊತ ಹೊಂಟೀನಿ. ಈಗ 20 ವರ್ಷ ಆಯ್ತು ನಮ್ಮಲ್ಲಿ, ಒಂದು ದಿನ ನಾ ಭೂಮಿ ಸುಟ್ಟಿಲ್ಲ, ಅದಟ್ಟು ಚಲೋ ಆಗೈತೆ ಅತ್ತ ಕೆಸಿಂದ ಎರಡು ಮಾತನ್ನ ರೈತರಿಗೆ ಹೇಳಕ್ ನಾ ಬಯಸ್ತೇನೆ. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ಫೋನ್ ನಂಬರ್ ಅನ್ನು ಕೊಡ್ತೀರಾ ಅವರಿಗೆ? 9945 9394 50. ಆತ್ಮೀಯರೇ, ಹಣವಂತರಾಯ ಸಿದ್ದರೆಡ್ಡಿ ಅವರು ಏನು ನಂಬರ್ ಅನ್ನ ಹೇಳಿದ್ದಾರೆ ತಮ್ಮದು, ಅದನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9945 9394 50. ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ಅವರಿಂದ ವಿಚಾರಗಳನ್ನ ತಿಳ್ಕೊಳ್ಬಹುದು. ಒಳ್ಳೇದು ಹಣಮಂತರಾಯ ಸಿದ್ದರೆಡ್ಡಿ ಅವರ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ಯಾವ ರೀತಿ ತಾವು ಕಬ್ಬಿನ ಕೃಷಿ ಒಳಗೆ ಪ್ರಗತಿಯನ್ನ ಸಾಧಿಸಿರಿ, ಅದರ ಜೊತೆಗೆ ಮಣ್ಣಿನ ಆರೋಗ್ಯ ಇರಬಹುದು, ನೀರು ಬಳಸುವಂತಹ ಒಂದು ಕಾರ್ಯ ಇರಬಹುದು, ನಮ್ಮ ರೈತರು ಎಷ್ಟು ಕಾಳಜಿ ವಹಿಸಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಾವು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಆತ್ಮೇರೆ, ಕಬ್ಬು ಬೇಸಾಯದಲ್ಲಿನ ಅನುಭವ ಕುರಿತು ಬಬಲೇಶ್ವರ ತಾಲೂಕು ದೇವಪುರ ಗ್ರಾಮದ ಹನುಮಂತಪ್ಪ ಈರಪ್ಪ ಸಿದ್ದರೆಡ್ಡಿ ಅವರೊಂದಿಗೆ ಮಾತುಕತೆಯನ್ನ ಇದುವರೆಗೆ ಕೇಳಿದ್ರಿ. ಸಂದರ್ಶಕರು ಡಾ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿಯಿಂದ ಕೇಳಿಬಂತು. ಈಗ ಕೆಲವು ಜನಪದ ಗೀತೆಗಳು. ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ, ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನ್ ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೆ ಕೊಳ್ಳೆ ಹೊಡೆದ್ಮೇಲೆ ತಿಳಿಯುತ್ತೆ ಶಿವಣರೆ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಬಾಡ್ ಏಕ ಪ್ರಾಕೃತಿಕ ಆಪದಾ ಹೈ ಜೋ ಕಭಿ ಭಿ ಆ ಸಕ್ತಿ ಹೈ. ಡರೆ ನಹೀಂ, ಬಸ್ ಜರೂರತ್ ಹೈ ಉಸ್ಕಿ ಆಹಟ್ ಕೋ ಸಮಝನೆ ಕಿ ಔರ್ ಸಾವಧಾನಿ ರಖನೆ ಕಿ. ಬಾರಿಶ್ ಕೆ ಸಮಯ ರೇಡಿಯೋ, ಟಿವಿ, ನ್ಯೂಸ್ ಪೇಪರ್ ಕೆ ದ್ವಾರಾ ಜಾನಕಾರಿ ಲೇತೆ ರಹೆ. ಅಫವಾಹೋ ಪರ್ ಧ್ಯಾನ್ ನಾ ದೇ, ವಿಚಲಿತ್ ನಾ ಹೋ, ಕೇವಲ ಸತರ್ಕ ರಹೆ. ಅಪ್ನೆ ಮೊಬೈಲ್ ಕೋ ಚಾರ್ಜ್ ರಖೇ, SMS ಕಾ ಉಪಯೋಗ ಕರೇ, ಜಿಸ್ಸೆ ಬ್ಯಾಟರಿ ಕಿ ಲೈಫ್ ಬಚೆ. ಭಾರಿ ಬಾರಿಶ್ ಕೆ ಸಮಯ ಘರ್ ಸೆ ಬಾಹರ್ ನಾ ನಿಕಲೆ. ಅಪ್ನೆ ಜರೂರಿ ಸಾಮಾನ್ ಜೈಸೆ ಸೂಖೆ ಕಪಡೆ, ಟಾರ್ಚ್, ಖಾನೆ ಕಾ ಸೂಖಾ ಸಾಮಾನ್, ಪೀನೆ ಕಾ ಪಾನಿ ಔರ್ ಪ್ರಾಥಮಿಕ ಚಿಕಿತ್ಸಾ ಸಾಮಗ್ರಿ ಕಿ ಕಿಟ್ ತಯಾರ್ ರಖೇ. ಜರೂರಿ ಕಾಗಜಾತ್ ಜೈಸೆ ಪರಿವಾರ ಕೆ ಸಭಿ ಸದಸ್ಯೋ ಕೆ ಪಹಚಾನ್ ಪತ್ರ ವಾಟರ್ ಪ್ರೂಫ್ ಬ್ಯಾಗ್ ಮೇ ರಖೇ. ಗ್ಯಾಸ್ ಔರ್ ಬಿಜಲಿ ಕಿ ಸಪ್ಲೈ ಬಂದ್ ಕರ್ ದೇ. ತಯಾರಿ ಮೇ ಹೈ ಸಮಜ್ದಾರಿ, NDMA ದ್ವಾರಾ ಜನಹಿತ್ ಮೇ ಜಾರಿ. ಬಿಜಲಿ ತೂಫಾನ್ ಜೀವನ್ ಎವಂ ಸಂಪತ್ತಿ ಕೆ ಲಿಯೆ ಜೋಖಿಮ್ ಭರೆ ಹೋ ಸಕತೆ ಹೈ. ಮೌಸಮ್ ಕಿ ಜಾನಕಾರಿ ಲೇತೆ ರಹೆ ಔರ್ ತೂಫಾನ್ ಕೆ ದೌರಾನ್ ಅಂದರ್ ರಹೆ. ಲೇಕಿನ್ ಸಿರ್ಫ್ ಅಂದರ್ ಜಾನಾ ಕಾಫಿ ನಹೀ ಹೈ, ಆಪ್ಕೋ ಸುರಕ್ಷಿತ್ ರಹನೆ ಕೆ ಲಿಯೆ ಸಾವಧಾನಿ ಬರತನಿ ಹೋಗಿ. ಖಿಡಕಿ ದರವಾಜೋ ಸೆ ದೂರ್ ರಹೆ, ಉನ್ಹೇ ಬಂದ್ ರಖೆ ತಥಾ ಬಾಲ್ಕನಿ, ಬರಾಮದೆ ಔರ್ ಛತ್ ಪರ್ ನಾ ಜಾಯೆ. ಪೈಪ್ಲೈನ್ ತಥಾ ನಲ್ ಬಿಜಲಿ ಆಕರ್ಷಿತ್ ಕರ್ ಸಕತೆ ಹೈ. ಮೌಸಮ್ ಖರಾಬ್ ಹೋನೆ ಪರ್ ಇನ್ಹೇ ನಾ ಛೂಯೆ, ನಹಾಯೆ ನಹೀ ತಥಾ ಹಾಥ್, ಕಪಡೆ, ಬರ್ತನ್ ಇತ್ಯಾದಿ ನಾ ಧೋಯೆ. ತಾರ್ ವಾಲೆ ಫೋನ್ ಕಾ ಉಪಯೋಗ ನಾ ಕರೆ. ದೀವಾರ ಔಟ್ಲೆಟ್ ಸೆ ನಹೀ ಜುಡೆ ಕಾರ್ಡ್ಲೆಸ್ ಔರ್ ಮೊಬೈಲ್ ಫೋನ್ ಕಾ ಉಪಯೋಗ ಕರ್ ಸಕತೆ ಹೈ. ಬ್ಯಾಟರಿ ಬಚಾನೆ ಕೆ ಲಿಯೆ SMS ಕಾ ಪ್ರಯೋಗ ಕರೆ. ಬಿಜಲಿ ತೂಫಾನ್ ಸೆ ಪಹಲೆ ಸಭಿ ವಿದ್ಯುತ್ ಉಪಕರಣೋ ಕೆ ಪ್ಲಗ್ ನಿಕಾಲ್ ದೆ ಔರ್ AC ಬಂದ್ ಕರ್ ದೆ. ಲಗೆ ಹುಯೆ ವಿದ್ಯುತ್ ಉಪಕರಣ ಯಾ ತಾರೋ ಕೆ ಸಂಪರ್ಕ ಸೆ ಬಚೆ. ಆಪಾತ್ಕಾಲೀನ ಸ್ಥಿತಿ ಮೇ ತುರಂತ ಪ್ರಾಥಮಿಕ ಉಪಚಾರ ದೆ ಔರ್ ಆಂಬ್ಯುಲೆನ್ಸ್ ಬುಲಾಯೆ ಯಾ ಅಸ್ಪತಾಲ್ ಲೆ ಜಾಯೆ. ತಯಾರಿ ಮೇ ಹಿ ಸಮಝದಾರಿ, NDMA ಎವಂ IIPHG ದ್ವಾರಾ ಜನಹಿತ ಮೇ ಜಾರಿ. ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ, ಮುತ್ತ ಸುತ್ತಿ ನುಂಗುರದ ಮಣಿಯಾಗಿ ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ ಬರಬೇಡ ತವರೂರು ವರ್ಷಕ್ಕೆ ಒಮ್ಮೆ ತೇರು ಮರಿಬೇಡ ತವರೂರು ವರ್ಷಕ್ಕೆ ಒಮ್ಮೆ ತೇರು ಕಷ್ಟ ಇರಲಿ ನೂರು ಕಷ್ಟ ಇರಲಿ ನೂರು ಮರಿಬೇಡ ಅಣ್ಣನ ಸೂರು ಮರಿಬೇಡ ಅಣ್ಣನ ಸೂರು ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ ಪೆರುಮಾದೆ ಸಂಗ ಬೇಡ ಅದು ಬಿರಸಕ್ಕೆ ದಾರಿ ನೋಡ ನೆರೆಮನೆ ಸಂಗ ಬೇಡ ಅದು ಬಿರಸಕ್ಕೆ ದಾರಿ ನೋಡ ಕೈಯೊಳಗಿರಲಿ ಮನಸ್ಸು ಕೈಯೊಳಗಿರಲಿ ಮನಸ್ಸು ಕಾಣಬೇಡ ಹುಚ್ಚು ಕನಸು ಕಾಣಬೇಡ ಹುಚ್ಚು ಕನಸು ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ ನಗನಗುತ್ತ ಹೇಳೋರೆಲ್ಲ ನಿನ್ನ ಕಷ್ಟಕ್ಕೆ ಬರುವರಿಲ್ಲ ನಗನಗುತ್ತ ಹೇಳೋರೆಲ್ಲ ನಿನ್ನ ಕಷ್ಟಕ್ಕೆ ಬರುವರಿಲ್ಲ ಎದೆಯೊಳಗಿರಲಿ ಭೀತಿ ಎದೆಯೊಳಗಿರಲಿ ಭೀತಿ ಮರೆಯದೆ ಎಂದಿಗೂ ನೀತಿ ಮರೆಯದೆ ಎಂದಿಗೂ ನೀತಿ ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ ಸುತ್ತೆಲ್ಲ ಕಣ್ಣಿರಲಿ ನಿನ್ನ ಮಾತಲ್ಲಿ ಮಿತಿ ಇರಲಿ ಸುತ್ತೆಲ್ಲ ಕಣ್ಣಿರಲಿ ನಿನ್ನ ಮಾತಲ್ಲಿ ಮಿತಿ ಇರಲಿ ಪಡದಿರು ಎಂದಿಗೂ ಅನುಮಾನ ಪಡದಿರು ಎಂದಿಗೂ ಅನುಮಾನ ಬಿಡದಿರು ನಿನ್ನ ಬಿಗುಮಾನ ಬಿಡದಿರು ನಿನ್ನ ಬಿಗುಮಾನ ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ